ಇತ್ಯಾದಿಗಳನ್ನು ಸೇವನೆ ಮಾಡಬಹುದು. ತರಕಾರಿಗಳಲ್ಲಿ ಇವರು ಯಾವತ್ತೂ ಕೂಡ ಬೇಯಿಸಿದ ತರಕಾರಿಗಳು ಸೇವನೆ ಮಾಡಬೇಕು, ಯಾಕಂದ್ರೆ ಇವರ ಜಠರಾಗ್ನಿ ಸ್ವಲ್ಪ ಸ್ಟೇಬಲ್ ಆಗಿರುವುದಿಲ್ಲ. ಒಂದ್ಸರ್ತಿ 4 ದೋಸೆ ತಿಂತಾರೆ, ಒಂದ್ಸರ್ತಿ 1 ದೋಸೆ ತಿಂತಾರೆ. ಅದರಿಂದ ಇವರು ಬೇಯಿಸಿದ ತರಕಾರಿಗಳನ್ನ ಮತ್ತೆ ಬೀಟ್ರೂಟ್, ಗೆಣಸು, ನೀರುಳ್ಳಿ, ಮೂಲಂಗಿ, ಕ್ಯಾರೆಟ್, ಬೀನ್ಸ್ ಇತ್ಯಾದಿಗಳನ್ನು ಸೇವನೆ ಮಾಡಬಹುದು. ಇದು ವಾತ ಪ್ರಕೃತಿಯವರಿಗೆ. ಧಾನ್ಯಗಳಲ್ಲಿ ಇವರು ಬಟಾಣಿ, ಹೆಸರು, ಕಾಳುಗಳಲ್ಲಿ ಓಟ್ಸ್ ಅನ್ನ ತಿನ್ಬೋದು, ಮತ್ತೆ ಅನ್ನ ಬಹಳಷ್ಟು ಉತ್ತಮ ಇವರಿಗೆ. ಇವರು ಸಾಮಾನ್ಯವಾಗಿ ಎಲ್ಲ ಬೀಜಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು. ಬಾದಾಮ್ ತಿನ್ಬೋದು, ಮತ್ತೆ ಅಕ್ರೂಟ್ ಅನ್ನು ತಿನ್ಬೋದು, ಪಿಸ್ತಾ, ಸೂರ್ಯಕಾಂತಿ ಬೀಜ ಇತ್ಯಾದಿಗಳನ್ನ ಇವರು ವಾತ ಪ್ರಕೃತಿಯವರು, ಯಾವುದು ನಾವು ತುಂಬಾ ಕೃಶ ಶರೀರದವರು ಇರ್ತಾರೆ ಅಂಥವರಿಗೆ ಇದನ್ನ ಸೇವನೆ ಮಾಡಿದಾಗ ಅವರಿಗೆ ಅಗ್ನಿಗನುಗುಣವಾಗಿ ಎಷ್ಟು ಜೀರ್ಣಶಕ್ತಿ ಇದೆಯೋ ಅದಕ್ಕೆ ಅನುಗುಣವಾಗಿ ಇವರು ಸೇವನೆ ಮಾಡಿದ್ರೆ ಬಹಳಷ್ಟು ಉತ್ತಮ. ಈಗ ನಂತರ ವಾತದ ನಂತರ ಪಿತ್ತ, ಪಿತ್ತ ಪ್ರಕೃತಿಯವರಿಗೆ ಯಾವ ತರದ ಆಹಾರ ಹೇಳಿ? ಪಿತ್ತ ಪ್ರಕೃತಿಯವರು ಪಿತ್ತಂ ಸಸ್ನೇಹಂ ತೀಕ್ಷ್ಣ ಉಷ್ಣಂ ಲಘು ವಿಶ್ರಂ ಸರಂದ್ರಂ ಅಂತ ಹೇಳಿದ್ರೆ ಅವ್ರು ಯಾವಾಗ್ಲೂ ಹೈಪರ್ ಆಕ್ಟಿವ್, ಜೊತೆಗೆ ಇವರು ಸ್ವಲ್ಪ ಜಾಸ್ತಿ ಶಾರ್ಪ್ ಇರ್ತಾರೆ. ಪಿತ್ತ ಪ್ರಕೃತಿಯವರು ಯಾವಾಗಲೂ ಏನಂತ ಹೇಳಿದ್ರೆ ಪ್ರಖರ ಆನ್ಸರ್, ಪ್ರಶ್ನೆ ಕೇಳಿದ ಕೂಡಲೇ ಆನ್ಸರ್ ಟಕ್ಕ ಕೊಡುವಂತ ಅವರೇ ಗುಣನೇ ಹಾಗೆ, ಪಿತ್ತದ ಗುಣನೇ ಹಾಗೆ ಹೈಪರ್, ತುಂಬಾ ಬ್ಲಡ್ ಶರೀರದಲ್ಲಿ ಜಾಸ್ತಿ ಇವರಿಗೆ ಇರುತ್ತೆ. ಅಂತವರು ಈ ಮೊಟ್ಟೆ ಇತ್ಯಾದಿಗಳನ್ನು ತಿನ್ಬೇಕಾದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಿನ್ಬೇಕು. ಇವರು ಹಳದಿ ಮೊಟ್ಟೆದು ತಿನ್ನುವುದು ಉತ್ತಮವಲ್ಲ. ಮತ್ತೆ ಪನೀರ್, ಇವರು ಮಿಲ್ಕ್ ಪ್ರಾಡಕ್ಟ್ಸ್ ಇವರಿಗೆ ಬಹಳ ಉತ್ತಮ, ಯಾಕಂದ್ರೆ ಪಿತ್ತವನ್ನು ಶಮನ ಮಾಡಲಿಕ್ಕೆ ತುಪ್ಪ, ಹಾಲು, ಬೆಣ್ಣೆ, ಡೈರಿ ಪ್ರಾಡಕ್ಟ್ಸ್ ಬಹಳಷ್ಟು ಉತ್ತಮ. ಯಾಕಂದ್ರೆ ಇವರಿಗೆ ಅಗ್ನಿ ಬಹಳಷ್ಟು ತೀಕ್ಷ್ಣವಾಗಿರುತ್ತೆ, ತಿಂತಾ ಇರಬೇಕಾಗುತ್ತೆ. ಇವರು ಯಾವತ್ತೂ ಉಪವಾಸ ಮಾಡಲಿಕ್ಕೆ ಬಾರದು. ಉಪವಾಸ ಮಾಡಿದ್ರೆ ಅವನು ಜಗಳ ಮಾಡಿದ್ರೆ ಹೊಡೆದು ಬಿಡ್ತಾನೆ ಎರಡು, ಅಷ್ಟೇ ಅವನಿಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ ಪಿತ್ತ ಪ್ರಕೃತಿ ಅವನಿಗೆ. ಅಂತವರು ಹಣ್ಣುಗಳಲ್ಲಿ ಸಿಹಿಯಾದ ಹಣ್ಣುಗಳು, ಕಲ್ಲಂಗಡಿ, ಮಾವು, ಬಾಳೆ, ಹುಳಿ ಇಲ್ಲದಂತಹ ಕಿತ್ತಳೆ, ಮತ್ತೆ ಪಿಯರ್ಸ್, ಪಿಯರ್ಸ್ ಬಹಳಷ್ಟು ಉತ್ತಮ. ಪಿಯರ್ಸ್ ಇವರಿಗೆ ಅತಿ ಉತ್ತಮವಾದಂತಹ, ನಾವು ಏನ್ ಹೇಳ್ತೇವೆ, ಮರ, ಸೇಬು ಏನ್ ಹೇಳ್ತೇವೆ, ಮತ್ತೆ ಅನಾನಸು ಕೂಡ ತಿನ್ಬೋದು ಇವರಿಗೆ, ಆದ್ರೆ ಹುಳಿ ಇರಬಾರದು. ಚೆನ್ನಾಗಿ ಹಣ್ಣಾಗಿರುವಂತಹ ಈ ಫ್ರೂಟ್ಸ್ಗಳು ಬಹಳಷ್ಟು ಉತ್ತಮ ಇವರಿಗೆ. ಫ್ರೂಟ್ ಜ್ಯೂಸ್ಗಳು ಕೂಡ ಬಹಳಷ್ಟು ಉತ್ತಮ, ಯಾಕಂದ್ರೆ ಇವರ ಶರೀರದಲ್ಲಿ ಅಗ್ನಿ ತತ್ವ ಜಾಸ್ತಿ ಇರೋದ್ರಿಂದ ಅಗ್ನಿ ತತ್ವವನ್ನು ಕಡಿಮೆ ಮಾಡುವಂತಹ ಜಲತತ್ವವನ್ನು ಇರುವಂತಹ ಈ ಮತ್ತೆ ಮಧುರ ರಸ ಇರುವಂತಹ ಇದನ್ನು ತಿಂದ್ರೆ ಬಹಳಷ್ಟು ಉತ್ತಮ. ಮತ್ತೆ ತರಕಾರಿಗಳಲ್ಲಿ ಕೂಡ ಹಾಗೆ ಸಿಹಿ ಮತ್ತೆ ಕಹಿ ರಸ ಇರುವಂತಹ ತರಕಾರಿಗಳು, ಉದಾಹರಣೆಗೆ ನಾವು ಸಿಹಿ ಯಾವುದು, ಮುಳ್ಳು ಸೌತೆ, ಗೆಣಸು, ಕ್ಯಾರೆಟ್, ಮತ್ತೆ ಕ್ಯಾಬೇಜ್ ಇತ್ಯಾದಿಗಳನ್ನ, ಮತ್ತೆ ಹಾಗಲಕಾಯಿ ಕೂಡ ಇವರಿಗೆ ಪಿತ್ತವನ್ನು ಶಮನ ಮಾಡಲಿಕ್ಕೆ ತರಕಾರಿಗಳಲ್ಲಿ ಸೇವನೆ ಮಾಡಿದ್ರೆ ಇದೇ ಇವರಿಗೆ ಪೋಷಕಾಂಶವಾಗುತ್ತೆ. ಹೌದು. ಮತ್ತೆ ಬೇಳೆಗಳಲ್ಲಿ ಕೂಡ ಹಾಗೆ ಹೆಸರು, ಕಿಡ್ನಿ ಬೀನ್ಸ್, ಅವರೆ, ಮತ್ತೆ ಗ್ರೈನ್ಸ್ ನಲ್ಲಿ ಕಾಳುಗಳಲ್ಲಿ ಬಾರ್ಲಿ, ಬಾರ್ಲಿ ಉತ್ತಮ ಇವರಿಗೆ. ಓಟ್ಸ್ ಮತ್ತೆ ಬಾಸುಮತಿ ಅಕ್ಕಿ ಇವರಿಗೆ ಉತ್ತಮ. ಮತ್ತೆ ಗೋಧಿ ಬೀಜಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಕುಂಬಳಕಾಯಿ ಬೀಜವನ್ನು, ಅಗಸೆ ಬೀಜ, ಸೂರ್ಯಕಾಂತಿ ಬೀಜವನ್ನು ಸೇವನೆ ಮಾಡಬಹುದು. ಮತ್ತೆ ಮಸಾಲೆಗಳಲ್ಲಿ ಇವರು ಹೆಚ್ಚು ಮಸಾಲೆಗಳನ್ನು ಸೇವನೆ ಮಾಡೋದು ಉತ್ತಮವಲ್ಲ, ಯಾಕಂದ್ರೆ ಅದೇ ಮಸಾಲೆ ಕೂಡ ಪುನಃ ಇನ್ನೂ ಅವರಿಗೆ ತೀಕ್ಷ್ಣತೆಯನ್ನು ಜಾಸ್ತಿ ಮಾಡುತ್ತೆ. ಆದರೂ ಜೀರಿಗೆ, ಅರಶಿನ, ಪೆಪ್ಪರ್ ಅನ್ನು ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗ ಮಾಡಿದರೆ ಅತಿ ಉತ್ತಮ. ಇನ್ನು ಕಫ ಪ್ರಕೃತಿಯವರಿಗೆ, ಕಫ ಪ್ರಕೃತಿಯವರು ತಾವು ಮೊದಲೇ ಕೇಳಿದಾಗೆ ಇವರು ಸ್ವಲ್ಪ ಸ್ಥೂಲಕಾಯದವರು ಇರ್ತಾರೆ, ಮತ್ತೆ ಸ್ವಲ್ಪ ಲೇಸಿನೆಸ್, ಮತ್ತೆ ನಿದ್ರೆ ಜಾಸ್ತಿ ಇವರಿಗೆ. ಪಿತ್ತದವರಿಗೆ ಅಂತೆ ಸ್ವಲ್ಪ ಪ್ರಮಾಣದಲ್ಲಿ ಚಿಕನ್, ಮೀನು, ಮೊಟ್ಟೆಯ ಬಿಳಿ ಇದನ್ನ ತಿನ್ಬೋದು ಇವರಿಗೆ. ಮತ್ತೆ ಡೈರಿ ಪ್ರಾಡಕ್ಟ್ಸ್ನಲ್ಲಿ ಮತ್ತೆ ಸ್ಕಿಮ್ಡ್ ಮಿಲ್ಕ್ ಫ್ಯಾಟನ್ನು ತೆಗೆದಿರುವಂತಹ, ಮತ್ತೆ ಆಡಿನ ಹಾಲು ಇವರಿಗೆ, ಮತ್ತೆ ಸೋಯಾ ಮಿಲ್ಕ್ ಅಂತ ನಾವು ಹೇಳ್ತೇವೆ, ಅದು ಬಹಳ ಉತ್ತಮ ಇವರಿಗೆ. ಯಾಕಂದರೆ ಬೇರೆಲ್ಲ ತೆಗೆದುಕೊಂಡ್ರೆ ಪಾಪ ತೂಕ ಜಾಸ್ತಿ ಆಗುವ ಸಂಭವನೀಯತೆ ಇನ್ನೂ ಜಾಸ್ತಿ ಇರುತ್ತೆ. ಮತ್ತೆ ಹಣ್ಣುಗಳಲ್ಲಿ ಇವರಿಗೆ ಆ್ಯಪಲ್, ಪಿಯರ್ಸ್, ದಾಳಿಂಬೆ ಇಸ್ ಬೆಸ್ಟ್. ದಾಳಿಂಬೆ ಅಂದರೆ ಉಷ್ಣ ಪ್ರಕೃತಿ, ನಮ್ಮ ಶರೀರದಲ್ಲಿ ಉಷ್ಣತೆಯನ್ನು ಮಾಡುತ್ತೆ. ಈ ಕಫ ಪ್ರಕೃತಿ ಇದ್ದವರಿಗೆಲ್ಲ ಇದು ದಾಳಿಂಬೆ ಕಫನ ನೀರು ಮಾಡೋದು, ಫ್ಯಾಟನ್ನು ಬರ್ನ್ ಮಾಡೋದೆಲ್ಲ ಮಾಡುತ್ತೆ. ಮತ್ತೆ ಚೆರಿ ಫುಡ್ ತಗೊಳ್ಬೋದು, ಒಣದ್ರಾಕ್ಷಿ ಉತ್ತಮ ಇವರಿಗೆ. ಮತ್ತೆ ತರಕಾರಿಗಳಲ್ಲಿ ಹಸಿರು ತರಕಾರಿ, ನೀರುಳ್ಳಿ, ಬೆಳ್ಳುಳ್ಳಿ, ಮೂಲಂಗಿ, ಇದು ಬಹಳಷ್ಟು ಉತ್ತಮ. ಮೂಲಂಗಿ ತಮಗೆಲ್ಲ ಗೊತ್ತಿದೆ, ತೂಕವನ್ನು ಕಡಿಮೆ ಮಾಡುತ್ತೆ, ಕೆಲವರಿಗೆ ಮೂಲವ್ಯಾಧಿ ಅಂತ ಸಮಸ್ಯೆಗಳು, ಹೊಟ್ಟೆಯನ್ನು ಕ್ಲೀನ್ ಮಾಡಲಿಕ್ಕೆ ಬಹಳಷ್ಟು ಉತ್ತಮ. ಬೆಳ್ಳುಳ್ಳಿ ತನ್ನ ಉಷ್ಣ ಗುಣದಿಂದ ಫ್ಯಾಟನ್ನು ಬರ್ನ್ ಮಾಡುತ್ತೆ, ನೀರುಳ್ಳಿ ಕೂಡ ಹಾಗೆ ಇವರಿಗೆ ಅಗ್ನಿ ನಮ್ಮ ಶರೀರದ ಫ್ಯಾಟನ್ನು ಬರ್ನ್ ಮಾಡುತ್ತೆ. ಬೆಂಡೆ, ಮಶ್ರೂಮ್ ಇತ್ಯಾದಿಗಳನ್ನು ತಿನ್ಬೋದು ಇವರಿಗೆ. ಬೇಳೆಗಳಲ್ಲಿ ಬಟಾಣಿ, ಬ್ಲ್ಯಾಕ್ ಬೀನ್ಸ್, ಮತ್ತೆ ಕಡಲೆ ಇವರಿಗೆ ಓಕೆ. ಕಾಳುಗಳಲ್ಲಿ ಓಟ್ಸ್, ರಾಗಿ, ಬಾರ್ಲಿ, ಜೋಳ, ಮತ್ತೆ ಸಿರಿಧಾನ್ಯ. ಸಿರಿಧಾನ್ಯ ಈ ಕಫ ಪ್ರಕೃತಿಯವರಿಗೆ ಯಾವತ್ತೂ ಕೂಡ ಉತ್ತಮ, ಯಾಕಂತ ಹೇಳಿದ್ರೆ ಸಿರಿಧಾನ್ಯಗಳು ಬೇಗ ಅವರ ಫ್ಯಾಟನ್ನು ಕರಗಿಸಿ ಕೆಲವು ಅವರಿಗೆ ನಿಷ್ಕ್ರಿಯತೆಯನ್ನು ಆಕ್ಟಿವ್ ಮಾಡಲಿಕ್ಕೆ. ಸೊ ಸಿರಿಧಾನ್ಯ ಈ ಕಫ ಪ್ರಕೃತಿ ಎಲ್ಲರಿಗೂ ಉತ್ತಮ. ಆದರೂ ಈ ಕಫ ಪ್ರಕೃತಿ ಅಂದರೆ ಅತಿ ತೂಕ, ಬೊಜ್ಜು ಎಲ್ಲ ಇದ್ದವರಿಗೆ ಬಹಳಷ್ಟು ಒಳ್ಳೆಯ ಸಿರಿಧಾನ್ಯಗಳು ಉತ್ತಮವಾಗುತ್ತೆ. ಈಗ ಈ ರೀತಿಯ ಆಹಾರಗಳನ್ನು ಇವರು ಸೇವಿಸಿದರೆ ಒಳ್ಳೆಯದು ಅಂತ ಹೇಳಿ. ಈಗ ಆಹಾರ ಸೇವಿಸುವಾಗ ಒಂದು ಪ್ರಶ್ನೆ ಬರ್ತದೆ, ಅದನ್ನು ಹಾಗೆಯೇ ತಗೊಳ್ಬೇಕೋ ಅಥವಾ ಅದನ್ನು ಬೇಯಿಸಿ ತಗೊಳ್ಳೋದೋ, ಬೇಯಿಸುವುದಾದರೆ ಎಷ್ಟು ಅನ್ನುವಂಥದ್ದು. ಎಸ್, ಎರಡು ರೀತಿಯ ಆಹಾರವನ್ನು, ಒಂದು ನೇರವಾಗಿ ತಿನ್ನುವಂಥದ್ದು, ಒಂದು ಸನ್ ಕುಕ್ಕಡ್ ಫುಡ್ ಅಂತ ಹೇಳಿ ನಾವು ಸೂರ್ಯನಿಂದ ಪಾಕ ಮಾಡಲ್ಪಟ್ಟ ಫುಡ್ಗಳು, ಆಹಾರಗಳು. ಇನ್ನೊಂದು ನಾವು ಅಡುಗೆ ಮನೆಯಲ್ಲಿ ಪಾಕ ಮಾಡಿದಂಥ ಆಹಾರಗಳು. ಸೂರ್ಯನಿಂದ ಸಂಸ್ಕರಿತ ಆಹಾರ ಅಂತೇಳಿ ಹಣ್ಣು ಹಂಪಲುಗಳು ನೇರವಾಗಿ ನಾವು ಬಂದು ತಿನ್ನುವಂಥದ್ದು, ಇದು ಬಹಳ ಉತ್ತಮವಾದಂಥದ್ದು. ಸಂಸ್ಕರಿತ ಅಂದರೆ ನಾವು ಎರಡು ರೀತಿಯ ಸಂಸ್ಕರಿತ, ಒಂದು ಫ್ರೆಶ್ ಆಗಿ ಮಾಡಿ ತಿಂತೇವೆ, ಇನ್ನೊಂದು ಮಾಡಿ ಅದನ್ನು ಇಡ್ತೇವೆ. ಸೊ ಅದರಿಂದ ಸಾಮಾನ್ಯವಾಗಿ ಸಂಸ್ಕರಿತ ಆಹಾರದಲ್ಲಿ ಯಾವಾಗಲೂ

ರೈತ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ಮಂಗಳೂರು ಕೃಷಿಯುತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 53,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 36,000 49,000 ರೂಪಾಯಿ, ಕೋಕಾ ಕ್ವಿಂಟಾಲಿಗೆ 25,000 28,000, ಸ್ಥಳೀಯ ಮಿಲ್ಲಿಂಗ್ನ ಕೊಬ್ಬರಿ ಕ್ವಿಂಟಾಲಿಗೆ 9,000 20,000 ರೂಪಾಯಿ, ಒಂದನೇ ವರ್ಗದ ತೆಂಗಿನಕಾಯಿ 1,000 40,000 ರೂಪಾಯಿ, ಎರಡನೇ ವರ್ಗದ ತೆಂಗಿನಕಾಯಿ 1,000 28,000 35,000, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,500 5,300 ರೂಪಾಯಿ, ಕಟ್ಟಾ ಸಾಂಬಾರ್ ಕ್ವಿಂಟಾಲಿಗೆ 3,500 4,500, IR8 ಕ್ವಿಂಟಾಲಿಗೆ 3,500 4,300 ರೂಪಾಯಿ, ಆಮದು ಭತ್ತ ಕ್ವಿಂಟಾಲಿಗೆ 2,250 2,450 ರೂಪಾಯಿ, ಆಮದು ಬೆಲ್ಲ ಹಳದಿ ಕ್ವಿಂಟಾಲಿಗೆ 4,500 ರೂಪಾಯಿ, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,400 ಕಪ್ಪು ಬೆಲ್ಲ 5,000 ರೂಪಾಯಿ, ಮೆಣಸು ಕ್ವಿಂಟಾಲಿಗೆ 18,000 ಕಾಳು ಮೆಣಸು ಕ್ವಿಂಟಾಲಿಗೆ 13,500 67,000 ರೂಪಾಯಿ, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 13,000 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 5,000 ಕದಳಿ 7,000 ಗಾಳಿ ಕ್ವಿಂಟಾಲಿಗೆ 6,000 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಾಲಿಗೆ 7,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಈಗ ವಿದ್ಯಾಭೂಷಣರು ಹಾಡಿರುವ ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲಿಗೆ ಪುರಂದರದಾಸರ ರಚನೆ. ಗೋವಿಂದನ ದಯ ಬಂದಿರಲಿ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಒಂದಿರಲಿ, ಬಂದದ್ದೆಲ್ಲ ಬರಲಿ. ಇಂದಿರ ರಮಣನ ಧ್ಯಾನವ ಮಾಡಲು ಬಂದ ದುರಿತ ಬಯಲಾದುದಿಲ್ಲವೇ, ಇಂದಿರ ರಮಣನ ಧ್ಯಾನವ ಮಾಡಲು ಬಂದ ದುರಿತ ಬಯಲಾದುದಿಲ್ಲವೇ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಒಂದಿರಲಿ, ಬಂದದ್ದೆಲ್ಲ ಬರಲಿ. ಅರಗಿನ ಮನೆಯೊಳಗಂದು ಪಾಂಡವರನ್ನು ಕೊಲ್ಲಬೇಕೆಂದು ದುರುಳ ಕೌರವ ಬಂದು ಅತಿ ಹರುಷದಲ್ಲಿರುತ್ತಿರಲಂದು ಹರಿಕೃಪೆಯವರಲ್ಲಿದ್ದ ಕಾರಣ ಘೋರ ದುರಿತ ಬಯಲಾದುದಲ್ಲವೇ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಒಂದಿರಲಿ, ಬಂದದ್ದೆಲ್ಲ ಬರಲಿ. ಆರು ಒಲಿಯದಿರಲೆನ್ನ ಮುರಾರಿಗೆ ನನಗೆ ಪ್ರಸನ್ನ ಓರುವ ದುರಿತ ಬನ್ನ ನಿವಾರಿಪ ಕರುಣ ಸಂಪನ್ನ ಶ್ರೀರಮಣನ ಸಿರಿ ಚರಣ ಶರಣದಿಗೆ ಕ್ರೂರಯ ಮನು ಶರಣಾಗತನಲ್ಲವೇ ಬಂದತ್ತೆಲ್ಲ ಬರಲಿ ಗೋವಿಂದನ ದಯ ಒಂದಿರಲಿ ಬಂದತ್ತೆಲ್ಲ ಬರಲಿ ಸಿಂಗನ ಪೆಗಲೇರಿದವಗೆ ಕರಿಭಂಗವೇಕೆ ಮತ್ತವಗೆ ರಂಗನ ಕೃಪೆಯುಳ್ಳವಗೆ ಭವಭಂಗಗಳೇ ತಕ್ಕವಗೆ ಮಂಗಳ ಮಹಿಮಾ ಪುರಂದರ ವಿಠಲ ಶುಭಾಂಗನ ದಯವೊಂದಿದ್ದರೆ ಸಾಲದೆ ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ಒಂದಿರಲಿ ಬಂದತ್ತೆಲ್ಲ ಬರಲಿ ಇಂದಿರೆ ರಮಣನ ಧ್ಯಾನವ ಮಾ